ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಜೇನು ಕೃಷಿಯ ಬಗ್ಗೆ ಶಿರಂಕಲ್ಲು ಕೃಷ್ಣ ಭಟ್ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಬಂಟ್ವಾಳ ತಾಲೂಕು ಕನ್ಯಾನ ಗ್ರಾಮದ ಶಿರಂಕಲ್ಲು ಕೃಷ್ಣ ಭಟ್ ಇವರು. ಇವರು ನಿವೃತ್ತ ಸಂಸ್ಕೃತ ಅಧ್ಯಾಪಕರು ಹಾಗೂ ಪ್ರಗತಿಪರ ಕೃಷಿಕರು. ಇವರು ಅದಲ್ಲದೆ ಇದರೊಂದಿಗೆ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರೊಂದಿಗೆ ಒಂದಿಷ್ಟು ಅನುಭವಗಳು, ಜೇನು ಕೃಷಿ ಹಾಗೂ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ಈ ಜೇನು ಕೃಷಿಯನ್ನು ಆಯ್ಕೆ ಮಾಡಬೇಕು ಅಂತಾದ್ರೆ ನಿಮಗೆ ಒಂದು ಇದರ ಪ್ರೇರಣೆ ಏನು ಅಂತ ಹೇಳ್ಬೋದಾ ಸರ್? ಪ್ರೇರಣೆ ಹೇಳ್ಬೋದು. ಅಂದರೆ ನಮ್ಮ ಮನೆಯಲ್ಲಿ ತಂದೆಯವರು ಮೊದಲು ಜೇನು ಕೃಷಿಯನ್ನು ಮಾಡ್ತಾ ಇದ್ರು ಅಂತ ಕಾಣ್ತದೆ. ನಾನು ನೋಡಲಿಲ್ಲ. ಆದರೆ ಒಂದು ಸಲ ಏನಾಯಿತು ಅಂದರೆ, ಈ ಮಳೆಗೆ ಒಂದು ಮರ, ಅಡಿಕೆ ಮರ ಬಿದ್ದದ್ರಲ್ಲಿ ಜೇನುನೊಣಗಳೆಲ್ಲ ತುಂಬ ಇದ್ದವು. ಅದು ಮಳೆಗೆ ಹಾರಲಿಕ್ಕಾಗದೆ ಸಾಯುವುದನ್ನು ಕಂಡು ನನಗೆ ಬೇಸರ ಆಯಿತು. ಹಾಗೆ ತಂದೆಯವರು ಅಟ್ಟದಲ್ಲಿಟ್ಟ ಪೆಟ್ಟಿಗೆಯನ್ನು ತಂದು ಅದನ್ನು ನಾನು ಹೇಗೋ ತುಂಬಿಸಿದೆ. ನನಗೆ ಮತ್ತೆ ಈ ಮಧುಪ್ರಪಂಚ ಅಂತ ಒಂದು ಪುಸ್ತಕ ಕೂಡ ತಂದೆಯವರು ಯಾವಾಗಲೂ ತಂದಿಟ್ಟದ್ದು ಸಿಕ್ಕಿತ್ತು. ಅದನ್ನು ಸ್ವಲ್ಪ ಅಧ್ಯಯನ ಮಾಡ್ತಾ ಮಾಡ್ತಾ ಹಾಗೆ ನಾನು ಜೇನು ಕೃಷಿಯನ್ನು ಪ್ರಾರಂಭಿಸಿದ್ದು ಸುಮಾರೊಂದು 40-42 ವರ್ಷದ ಮೊದಲು. ಅದರ ನಂತರ ನಾನೊಂದು 4-5 ಪೆಟ್ಟಿಗೆಯನ್ನು ಮನೆಯಲ್ಲಿ ಇಟ್ಟುಕೊಂಡೇ ಇದ್ದೆ. ಹೆಚ್ಚಾಗಿ 4-5 ಪೆಟ್ಟಿಗೆ. ಅದಂದರೆ ಸರಿಯಾದ ಜೇನು ಕೃಷಿ ಅಂತ ನನಗೆ ಅನ್ನಿಸಿ ಆವಾಗ ನನಗೆ ಗೊತ್ತಿರಲಿಲ್ಲ. ನಾನದನ್ನು ಹೀಗೆ ಇರುವೆ ಬರ್ತದೆ ಅಂತ ಹಗ್ಗದಲ್ಲಿ ತೂಕ ಹಾಕಿ ಎಲ್ಲ ನಾನು ಜೇನು ಕೃಷಿಯನ್ನು ಮಾಡ್ತಾ ಇದ್ದೆ. ಹಾಗೆ ಮಾಡೋದರಿಂದ ಅದು ಗಾಳಿಗೆ ಅಲ್ಲಾಡಿ ಜೇನುನೊಣಗಳಿಗೆ ತುಂಬ ತೊಂದರೆ ಆಗ್ತದೆ ಅಂತ ಮತ್ತೆ ಅರಿವಾಯಿತು ನನಗೆ. ಅದು ಮೊದಲೆಲ್ಲ ಗೊತ್ತಿರಲಿಲ್ಲ. ಇರುವೆ ಬರೋದಕ್ಕೋಸ್ಕರ ಹಾಗೆ ಮಾಡಿದ್ದು. ಹಾಗೆ ನನಗೆ ಜೇನು ಕೃಷಿಗೆ ಒಂದು ಪ್ರೇರಣೆ ಅಂದರೆ ಅದುವೇ. ಅದನ್ನು ನೋಡ್ಲಿಕ್ಕಾಗದೆ ನಾನು ಸಾಕ್ಲಿಕ್ಕೆ ಶುರು ಮಾಡಿದ್ದು. ಅದರ ನಂತರ ನನಗೆ ಅದರಲ್ಲಿ ತುಂಬ ಆಸಕ್ತಿ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ಈಗ ಈ ಜೇನು ಕೃಷಿಯೊಂದಿಗೆ ನೀವು ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರಿ ಅಂತೇಳಿ ಗೊತ್ತಾಯಿತು. ಇದರ ಬಗ್ಗೆ ಒಂದು ಹೇಳ್ಬೋದಾ ಸರ್? ಹೇಳ್ಬೋದು. ಅಂದರೆ ನಾನು ಕರ್ನಾಟಕ ಪ್ರೌಢಶಾಲೆ ಮಾಣಿಯಲ್ಲಿ ಸುಮಾರು ಒಂದು 30 ವರ್ಷ ಸಂಸ್ಕೃತ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಅಂದರೆ ಹವ್ಯಾಸ ಜೇನು ಕೃಷಿ ನನಗೆ ತುಂಬ ಇಷ್ಟ ಆಗಿತ್ತು. ಆದ್ದರಿಂದ ಮಕ್ಕಳಿಗೂ ಕೂಡ ಇದನ್ನು ಕಲಿಸಬೇಕು. ಮಕ್ಕಳು ಈ ಜೇನು ಕೃಷಿಯನ್ನು ಕಲಿತರೆ ಎಲ್ಲೆಲ್ಲೋ ಹೋಗಿ ಅದಕ್ಕೆ ಬೆಂಕಿ ಕೊಡುವುದು, ಹೊಗೆ ಹಾಕುವುದು, ಜೇನುನೊಣಗಳ ನಾಶ ಮಾಡುವುದು, ಇದನ್ನು ತಡೆಯಬಹುದು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಉದ್ದೇಶ ಕೂಡ ಇತ್ತು. ಹಾಗೆ ನಮ್ಮ ಏನು ಆಡಳಿತ ಮಂಡಳಿಯವರು ಮತ್ತು ನಮ್ಮ ಹೆಡ್ ಮಾಸ್ಟರ್ ಎಲ್ಲ ಅದಕ್ಕೆ ತುಂಬ ಸಹಕಾರವನ್ನು ಕೂಡ ಕೊಟ್ಟಿದ್ದರು. ಹಾಗೆ ಅಲ್ಲಿ ಒಂದು ಜೇನು ಕೃಷಿ ಜೇನು ಸಂಘ ಅಂತ ಮಾಡಿಕೊಂಡಿದ್ದೇವೆ ಶಾಲೆಯಲ್ಲಿ. ಅದಕ್ಕೆ ಸುಮಾರು ಒಂದು 60-70 ಜನ ಪ್ರತಿ ವರ್ಷ ಜೇನು ಸಂಘಕ್ಕೆ ಸೇರ್ತಾ ಇದ್ರು. ಅಂದರೆ ಶಾಲೆಯಲ್ಲಿ ಬೇರೆ ಬೇರೆ ಸಂಘಗಳನ್ನು ಮಾಡಬೇಕು ಅಂತ ಸರ್ಕಾರದ್ದೇ ಒಂದು ಪ್ರೋತ್ಸಾಹವು ಕೂಡ ಇತ್ತು. ಅದರಲ್ಲಿ ಜೇನು ಸಂಘವೂ ಒಂದು, ಅಂದರೆ ಜೇನು ಕೃಷಿಕರ ಸಂಘ ಅಂತ. ಹಾಗೆ ಆ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಅಕ್ಟೋಬರ್ ರಜೆ ಶುರುವಾದ ಕೂಡಲೇ ಮಕ್ಕಳೆಲ್ಲ ಏನು ಬೇರೆ ಬೇರೆ ಮನೆಗಳಿಗೆ ಹೋಗ್ತಾರೆ. ಅದಕ್ಕಿಂತ ಮೊದಲೇ ಆಸಕ್ತ ವಿದ್ಯಾರ್ಥಿಗಳಿಗೆ ಉಚಿತ ಜೇನು ಕೃಷಿ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ನಾನು ಮತ್ತು ನಮ್ಮ ಹೆಡ್ ಮಾಸ್ಟರು, ಆಸಕ್ತ ಜೇನು ಕೃಷಿ ಮಾಸ್ಟರ್ಗಳು ಸೇರಿಕೊಂಡು ಅದನ್ನು ಪ್ರಾರಂಭಿಸಿದ್ದು. ಆವಾಗ ನನಗೆ ಜೇನು ಕೃಷಿ ತರಬೇತಿ ಕೊಡುವಷ್ಟು ಅನುಭವವೂ ಇರಲಿಲ್ಲ, ಅಂತೂ ಆಸಕ್ತಿ ಇತ್ತು. ಹಾಗೆ ನಾವು ಪುತ್ತೂರು ಏನು ಜೇನು ಕೃಷಿಕರ ಸಂಘ ಇದೆ ಅಲ್ಲಿ, ಅಲ್ಲಿಂದ ರಾಮಕೃಷ್ಣ ಗೌಡ ಎನ್ನುವರನ್ನು ಕರೆಸಿ ಪ್ರತಿ ವರ್ಷ ಅವರ ಮೂಲಕ ನಾವು ಜೇನು ಕೃಷಿಯ ತರಬೇತಿಯನ್ನು ಕೊಡಿಸ್ತಾ ಇದ್ದೆವು. ಇದಕ್ಕೆ ಶ್ಯಾಂಭಟ್ ಕೂಡ, ಅಂದರೆ ಜೇನು ಕೃಷಿ ಸಂಘದ ಅಧ್ಯಕ್ಷರಾಗಿದ್ದರು, ಅವರು ಕೂಡ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಪ್ರತಿ ವರ್ಷ ಅವರು ಕೂಡ ಒಂದು ದಿನದ ತರಬೇತಿಯನ್ನು ಅವರು ಕೊಡ್ತಾ ಇದ್ದರು. ಹಾಗೆ ನಾವು ಉಚಿತವಾಗಿ ಎರಡು ದಿನದ ಜೇನು ಕೃಷಿ ತರಬೇತಿಯನ್ನು ಮಾಡ್ತಾ ಇದ್ದೆವು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯನ್ನೆಲ್ಲ ತೋರಿಸಬೇಕು, ಅದಕ್ಕೆ ಜೇನು ಪೆಟ್ಟಿಗೆಗೆ ಎಲ್ಲಿ ಹೋಗೋದು, ಇನ್ನೊಬ್ಬರ ಮನೆಗೆ ಹೋಗೋದು ಬೇಡ ಅಂತ ಹೇಳಿಕೊಂಡು ನಾವೇ ಜೇನು ಪೆಟ್ಟಿಗೆಯನ್ನು ಕೆಲವು ಖರೀದಿಸಿದೆವು. ಮತ್ತು ನೇರಳಕಟ್ಟೆ ಏನು ಸಹಕಾರಿ ಸಂಘ ಸೊಸೈಟಿಯವರಿದ್ದರು, ಅವರು ಒಂದು ಜೇನು ಪೆಟ್ಟಿಗೆಯನ್ನು ಕೊಡಿಸಿದರು. ಹೀಗೆ ನಾವು ಮಕ್ಕಳನ್ನು ಕರ್ಕೊಂಡು ಎಲ್ಲಿ ಜೇನು ಕುಟುಂಬ ಇದೆ, ಹುತ್ತದಲ್ಲೆಲ್ಲ ಇದೆ, ಅದನ್ನು ಮಕ್ಕಳನ್ನು ಈ ಆಸಕ್ತ ನಮ್ಮ ಜೇನು ಸಂಘದ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಜೇನು ಹಿಡಿಯುವುದು ಹೇಗೆ ಎಲ್ಲ ತರಬೇತಿಯನ್ನು ಕೊಡ್ತಾ ಇದ್ದೆವು. ಮತ್ತು ಹೀಗೆ ಅದು ಒಂದೆರಡು ಪೆಟ್ಟಿಗೆ ಇದ್ದದ್ದು ಅದು ಪಾಲಾಗ್ಲಿಕ್ಕೆ ಆಗುವಾಗ ನಮಗೆ ಪೆಟ್ಟಿಗೆ ಜಾಸ್ತಿ ಬೇಕಾಯಿತು. ಒಂದು ಐದು ಪೆಟ್ಟಿಗೆಯನ್ನು ಶಾಲೆಯಲ್ಲಿ ಏನು ಜಗಲಿಯಲ್ಲಿ ಇಟ್ಟು ಸಾಕ್ತಾ ಇದ್ದೆವು. ಮಕ್ಕಳಿಗೂ ಕೂಡ ಅದರಲ್ಲಿ ತುಂಬ ಆಸಕ್ತಿ ಇತ್ತು. ಎಲ್ಲ ಮಕ್ಕಳಿಗೂ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಂತೂ ಮಕ್ಕಳಿಗೇನು ತೊಂದರೆ ಕೊಡಲಿಲ್ಲ ಜೇನುನೊಣಗಳು ಇಷ್ಟು ತನಕ. ಹಾಗೆ ನಾವು ಮಕ್ಕಳಿಗೆ ತರಬೇತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೆವು. ಅದರಲ್ಲಿ ನಮಗೆ ಜೇನುತುಪ್ಪ ಸಿಗ್ತಾ ಇತ್ತು. ಆ ಜೇನುತುಪ್ಪವನ್ನು ಮಕ್ಕಳಿಗೆ ಪ್ರತಿ ಕ್ಲಾಸಿಗೆ ಒಂದು ಎರಡೆರಡು ಬಾಟ್ಲಿ ಹಾಗೆ ಒಂದು ಪ್ರತಿ ಮಕ್ಕಳು ಕೂಡ ಎರಡೆರಡು ರೂಪಾಯಿ ಕೊಟ್ಟು ಅದರಲ್ಲಿ ಇದು ತೆಗೆಯುವ ಹಾಗೆ, ಸೋಲ್ತಿ ತೆಗೆಯುವ ಹಾಗೆ ಅದರಷ್ಟು ಚೀತಿಯನ್ನು ತೆಗೆದು ಒಂದು ಬಾಟ್ಲಿ ಹುಡುಗಿಯರಿಗೆ ಒಂದು ಬಾಟ್ಲಿ ಹುಡುಗರಿಗೆ ಹಾಗೆ ಕೊಡ್ತಾ ಇದ್ದೆವು. ಅದರಲ್ಲಿ ಬಂದ ಹಣವನ್ನು ಜೇನು ಸಂಘಕ್ಕೆ ಅಂತ ಒಂದು ಇಟ್ಟುಕೊಂಡು ಅದನ್ನು ಬ್ಯಾಂಕಲ್ಲಿ ಹಾಕಿ ಅದರಲ್ಲಿ ಬಂದ ಬಡ್ಡಿಯಿಂದ ನಾವು ಉಚಿತ ತರಬೇತಿಗೆ ಮಕ್ಕಳಿಗೆ ತಿಂಡಿ ಕಾಫಿ ಹೀಗೆಲ್ಲ ಮಾಡ್ತಾ ಇದ್ದೆವು. ಮತ್ತೆ ರಾಮಕೃಷ್ಣ ಗೌಡರು ತೀರಿ ಹೋದರು, ಮತ್ತೆ ನಾನೇ ತರಬೇತಿಯನ್ನು ಕೊಡ್ತಾ ಇದ್ದೆ. ಅದಕ್ಕೆ ನಮ್ಮ ಹೆಡ್ ಮಾಸ್ಟರ್ ಬಿ ಕೆ ಭಂಡಾರಿ ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ರು, ಅವರು ಕೂಡ ಒಂದು ದಿನದ ತರಬೇತಿಯನ್ನು ಅವರು ಮಾಡ್ತಾ ಇದ್ರು. ಹೀಗೆ ಮಕ್ಕಳಿಗೆ ಜೇನು ಕೃಷಿಯಲ್ಲಿ ಏನು ಆಸಕ್ತಿ ಹುಟ್ಟಿತು. ಹಲವು ಮಕ್ಕಳು ಇಂದು ಕೂಡ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಉಪವೃತ್ತಿಯಾಗಿ ಅವರಿಗೆ ಕೃಷಿಯೊಂದಿಗೆ ಇದು ತುಂಬ ಅನುಕೂಲ ಅಂತ ಅನ್ನಿಸ್ತಾ ಇದೆ. ಹಾಗೆ ಆ ಜೇನು ಕೃಷಿಯಲ್ಲಿ ಜೇನು ಕುಟುಂಬವನ್ನು ಮಾರಾಟ ಮಾಡುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಜೇನು ಮಾತ್ರ ಮಾರಾಟ ಅಲ್ಲ. ಹಾಗೆ ನೀವು ಸಂಸ್ಕೃತ ಅದರೊಟ್ಟಿಗೆ ಈ ಜೇನನ್ನು ಸಹ ಮಕ್ಕಳಿಗೆ ಒಂದು ಜೇನು ಕೃಷಿ ಮಾಡುವುದನ್ನು ಸಹ ಹೇಳಿಕೊಟ್ಟಿದ್ದೀರಿ. ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ನಿಮ್ಮದು ಹವ್ಯಾಸದಲ್ಲಿ. ಹಾಗೇನಿಲ್ಲ, ಒಬ್ಬೊಬ್ಬರ ಆಸಕ್ತಿಯ ವಿಷಯ ಅಂತ ಇರ್ತದೆ. ಖಂಡಿತ. ಹಾಗೆ ನನಗೆ ಜೇನು ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ಅದನ್ನು ನಾನು ಮಕ್ಕಳಿಗೆ ಸ್ವಲ್ಪ. ಹೌದು. ಈಗ ಈ ಜೇನು ಪೆಟ್ಟಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಪೆಟ್ಟಿಗೆಗಳು ಉಂಟು ಸರ್? ನಮ್ಮಲ್ಲಿ 72 ಪೆಟ್ಟಿಗೆ ಈಗ ಕುಟುಂಬ ಉಂಟು. ಒಮ್ಮೆ 112 ತನಕ ಇತ್ತು, ಅದೆಲ್ಲ ಕೆಲವು ಹೋಯಿತು. ಅಂದ್ರೆ ಮನೆಯಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಒಂದು 30 ಪೆಟ್ಟಿಗೆಯನ್ನು ಇಟ್ಟಿದ್ದೇನೆ. ಮತ್ತೆ ನಮಗೆ ಅದು ಒಂದು 10-12-15 ಪೆಟ್ಟಿಗೆಯಿಂದ ಹೆಚ್ಚು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಟ್ಟರೆ ಅದರಲ್ಲಿ ಉತ್ಪತ್ತಿ ಕಡಿಮೆ. ಹಾಗೆ ಬೇರೆಯವರ ಮನೆಯಲ್ಲೆಲ್ಲ ಇಟ್ಟು ಒಂದು 72 ಪೆಟ್ಟಿಗೆ ಉಂಟು. ಈಗ ಒಂದು 4 ಮನೆಯಲ್ಲಿ ಇಟ್ಟಿದ್ದೇನೆ ಬೇರೆ ಬೇರೆ ಮನೆಗಳಲ್ಲಿ. ಅಲ್ಲಿಗೆ ಒಂದು ವಾರಕ್ಕೊಮ್ಮೆ ಎಲ್ಲ ಹೋಗ್ಬೇಕಾಗ್ತದೆ, 10 ದಿವಸಕ್ಕೊಮ್ಮೆ ಆದರೂ ಹೋಗಿ ಅದನ್ನು ನೋಡ್ಕೊಳ್ಬೇಕು. ಈಗ ಈ ಜೇನು ನೊಣಗಳು ಇದರಲ್ಲಿ ಎಷ್ಟು ವಿಧಗಳು ಉಂಟು ಸರ್? ಜೇನು ನೊಣಗಳಲ್ಲಿ ಒಂದು 4 ವಿಧವನ್ನು ನಾವು ಸಾಮಾನ್ಯವಾಗಿ ಗುರುತಿಸಬಹುದು. ಒಂದು ಹೆಜ್ಜೇನು, ಇನ್ನೊಂದು ತುಡುವೆ ಜೇನು, ಮತ್ತೊಂದು ಮೊಜಂಟಿ ಜೇನು, ಮತ್ತೊಂದು ಕೋಲ್ ಜೇನು ಅಂತ. ನಾನು ಹೆಚ್ಚಾಗಿ ಇಷ್ಟಪಡುವುದು ತುಡುವೆ ಜೇನನ್ನು. ಹೆಜ್ಜೇನನ್ನು ನಮಗೆ ಸಾಕ್ಲಿಕ್ಕೆ ಆಗುದಿಲ್ಲ. ಅದು ಎತ್ತರದ ಕಟ್ಟಡಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಒಂದು ಏರಿಯನ್ನು ಕಟ್ಟಿ ವಾಸಿಸ್ತಾ ಇರ್ತದೆ. ಅದು ಅಪಾಯಕಾರಿ ಕೂಡ ಸ್ವಲ್ಪ. ಹಾಗಾಗಿ ಅದನ್ನು ಸಾಕ್ಲಿಕ್ಕೆ ಆಗುದಿಲ್ಲ. ನಮಗೆ ಸಾಕ್ಲಿಕ್ಕೆ ಆಗುವುದು ಒಂದು ತುಡುವೆ ಜೇನು, ಮತ್ತೊಂದು ಮೂಜಂಟಿ ಅಥವಾ ಮಿಸ್ರಿ ಜೇನು ಅಂತ ಹೇಳ್ತಾರೆ ಅದನ್ನು. ಈ ಕೋಲ್ ಜೇನನ್ನು ಕೂಡ ಸಾಕ್ಲಿಕ್ಕೆ ಆಗೋದಿಲ್ಲ. ಕೋಲ್ ಜೇನು ಕೂಡ ಕೆಲವು ಸಪುರದ ಅಂದ್ರೆ ಕೋಲ್ ಕಡ್ಡಿಗಳಲ್ಲಿ ಕೋಲ್ಗಳಲ್ಲಿ ಒಂದು ಏರಿಯನ್ನು ಕಟ್ಟಿ ಅದು ಇರ್ತದೆ. ಅದರ ಮೇಲ್ಭಾಗದಿಂದ ಜೇನನ್ನು ತೆಗೆದು ಪುನಃ ಜೇನು ಮಾಡುವ ಹಾಗೆ ಮಾಡಬಹುದು, ಮನೆ ಹತ್ರ ಇದ್ರೆ ಆಗ್ಬೋದು. ಆದರೆ ಸಾಕ್ಲಿಕ್ಕೆ ಯೋಗ್ಯವಲ್ಲ. ಮಿಸ್ರಿ ಜೇನು ಮತ್ತು ತುಡುವೆ ಜೇನು ಸಾಕ್ಲಿಕ್ಕೆ ಯೋಗ್ಯ. ತುಂಬಾ ಜನ ಮಿಸ್ರಿ ಜೇನನ್ನು ಸಾಕ್ತಾರೆ, ಅದರ ಜೇನಿಗೆ ತುಂಬಾ ರೇಟ್ ಕೂಡ ಇದೆ. ನನಗೆ ಇಷ್ಟ ಅಂದ್ರೆ ಈ ತುಡುವೆ ಜೇನು ಇಷ್ಟ ಆಯ್ತು. ಹಾಗೆ ನಾನು ಕೂಡ ಅಲ್ಲಲ್ಲಿ ಬಾಡಿಗೆ ಮನೆಗಳಲ್ಲಿ ಇದ್ದೆ. ಆ ಬಾಡಿಗೆ ಮನೆಗಳಲ್ಲಿ ಇಡುವಾಗಲೇ ಜೇನು ಕುಟುಂಬಗಳನ್ನು ಸಾಕ್ತಾ ಇದ್ದೆ. ಎಲ್ಲೆಲ್ಲೋ ಹೋಗಿ ಬೆಳ್ಳಾರೆ ಆಚೆ ಕಡೆಯಿಂದಲೂ ಕೂಡ ಜೇನು ಕುಟುಂಬಗಳನ್ನು ತಂದದ್ದಿದೆ ಆ ಸಮಯದಲ್ಲೆಲ್ಲ. ಮತ್ತೇನಾಯ್ತು ಅಂದ್ರೆ ಅದು ಜೇನು ಕುಟುಂಬ ಪ್ರತಿ ವರ್ಷ ಕೂಡ ಒಮ್ಮೆ ಪಾಲ ಆಗಿಯೇ ಆಗ್ತದೆ, ಡಿವೈಡ್ ಮಾಡಲೇಬೇಕು ನಾವು. ಹಾಗೆ ಪಾಲಾಗುವಾಗ ಬೇರೆ ಪೆಟ್ಟಿಗೆ ತಂದು ಪಾಲು ಮಾಡಿದೆ, ಮತ್ತೆ ಮತ್ತೆ ಮತ್ತೆ ಹೆಚ್ಚೆಚ್ಚಾಯ್ತು, ಅದು ಪಾಲು ಮಾಡದೇ ವಿಧಿ ಇಲ್ಲ, ಇಲ್ಲದ್ರೆ ಅದು ಪಾಲಾಗಿ ಹೋಗ್ತದೆ. ಹಾಗೆ ಹೆಚ್ಚೆಚ್ಚಾಗಿ ಸುಮಾರು 112 ಕುಟುಂಬಗಳು ಒಂದು ಸಲ ಇದ್ದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಈ ಜೇನು ನೊಣಗಳಲ್ಲಿ ನಿಮಗೆ ಆ ಬಣ್ಣಗಳು ರಾಣಿ ಜೇನು ಅಥವಾ ಅದು ಅದರ ಸೈನಿಕರು ಈ ತರ ನಿಮಗೆ ಅದು ಹೇಗೆ ನೀವು ಗುರುತಿಸ್ತೀರಾ? ಗುರುತಿಸಿದ್ರೆ ರಾಣಿ ಸ್ವಲ್ಪ ದೊಡ್ಡದಿರ್ತದೆ, ಮತ್ತೆ ಸ್ವಲ್ಪ ಕೆಂಬಣ್ಣ. ಅದರಲ್ಲಿ ಕೂಡ ಸಣ್ಣ ವಯಸ್ಸಿನ ರಾಣಿ ನೋಡುವಾಗಲೂ ನಮಗೆ ಗೊತ್ತಾಗ್ತದೆ, ಸಣ್ಣ ವಯಸ್ಸಿನ ರಾಣಿ ಆದ್ರೆ ಏರಿಯ ಸುತ್ತಮುತ್ತ ಸುತ್ತಮುತ್ತ ಓಡಾಡ್ತಾ ಇರ್ತದೆ. ಮತ್ತೆ ಅದು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಸ್ವಲ್ಪ ಅದರ ಗತಿ ನಿಧಾನ ಆಗ್ತದೆ, ಅದು ಸ್ವಲ್ಪ ದೊಡ್ಡ ಇರ್ತದೆ. ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ ನೊಣೆ ಇರುವುದು, ಅದು ಎರಡ್ ಆಗ್ತದೆ ಅಂತ ಆಗುವಾಗ ಪಾಲಾಗಿ ಹೋಗ್ತದೆ. ಅಂದ್ರೆ ಕುಟುಂಬದಲ್ಲಿ ರಾಣಿ ನೊಣೆ ಎನ್ನುವುದು ಅದರ ಏನು ಅದರಲ್ಲಿ ಒಂದು ಪೆರಮೋನ್ ಎನ್ನುವ ದ್ರವ ಸಿಗ್ತದೆ. ಈ ಎಲ್ಲ ನೊಣಗಳಿಗೂ ಆ ದ್ರವವನ್ನು ಸ್ವಲ್ಪ ಸ್ವಲ್ಪ ಬೇಕೇ ಬೇಕು, ಇಲ್ಲದಿದ್ರೆ ಅದೇ ಅದಕ್ಕೆ ಆಸಕ್ತಿ ಇರೋದಿಲ್ಲ ಕೆಲಸ ಮಾಡ್ಲಿಕ್ಕೆ. ಈ ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಅಥವಾ ಪೆಟ್ಟಿಗೆಯಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಆದ ಕೂಡಲೇ ಅದು ಮೊದಲಿಗೆ ಗಂಡುನ ಮೊಟ್ಟೆಯನ್ನೇ ಇಡ್ತದೆ ಈ ರಾಣಿ ನೊಣ. ರಾಣಿ ನೊಣದ ವಿಶೇಷತೆ ಏನು ಅಂದ್ರೆ ಬೇಕಾದಾಗ ಗಂಡು ಮೊಟ್ಟೆ ಇಡುವ ವ್ಯವಸ್ಥೆ ಉಂಟು ಅಂತ ಕಾಣ್ತದೆ. ಹಾಗೆ ಅದು ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಗಂಡು ಮೊಟ್ಟೆ ಇಡ್ತದೆ. ಗಂಡು ಮೊಟ್ಟೆ ಇಟ್ಟು ಸುಮಾರು 15 ದಿವಸ ಒಂದು ತಿಂಗಳಾಗುವಾಗ ಈ ರಾಣಿ ಕಣಗಳನ್ನು ತಯಾರು ಮಾಡ್ತಾರೆ ಕೆಲಸಗಾರ ನೊಣಗಳು. ಅದರಲ್ಲಿ ಮೊಟ್ಟೆ ಇಟ್ಟು ಅದಕ್ಕೆ ರಾಜಶಾಹಿ ಎನ್ನುವ ವಿಶೇಷವಾದ ದ್ರವವನ್ನು ಉಣಿಸಿ ಅದನ್ನು ರಾಣಿ ಕಣವನ್ನಾಗಿ ತಯಾರು ಮಾಡ್ತವೆ. ಒಮ್ಮೆ ಪಾಲಾಗುವಾಗ ಒಂದು 7-8 ರಾಣಿ ಕಣಗಳು ತಯಾರಾಗ್ತವೆ. ಅದರಲ್ಲಿ ಏನು ನಾಳೆ ಮರುದಿವಸ ರಾಣಿ ಮೊಟ್ಟೆ ಕಣದಿಂದ ರಾಣಿ ಹೊರಗೆ ಬರ್ತದೆ ಅಂತ ಆಗುವಾಗ ಈ ರಾಣಿ ಆ ಅರ್ಧ ಭಾಗ ನೊಣಗಳನ್ನು ಕೆಲಸಗಾರ ನೊಣಗಳನ್ನು ತೆಕ್ಕೊಂಡು ಪೆಟ್ಟಿಗೆಯಿಂದ ಹೋಗಿ ಪಾಲಾಗ್ತದೆ. ಹಾಗೆ ವರ್ಷದಲ್ಲಿ ಒಂದು ಸಲ ಪಾಲು ಮಾಡಲೇಬೇಕು ನಾವು, ಪಾಲಾಗ್ತದೆ ಇಲ್ಲದಿದ್ರೆ ಅದೇ ಪಾಲಾಗ್ತದೆ. ಈ ರಾಣಿ ನೊಣ ಎನ್ನುವುದು ಒಂದು ದಿನದಲ್ಲಿ ಸಾಕಷ್ಟು ಆಹಾರ ಸಿಗುವ ಸಮಯದಲ್ಲಿ 1,500 ತನಕ ಮೊಟ್ಟೆ ಇಡ್ತದೆ. ಮತ್ತೆ ಈ ಮಳೆಗಾಲದಲ್ಲೆಲ್ಲ ಆಹಾರ ಸಿಗೋದಿಲ್ಲ, ಅಂತ ಸಂದರ್ಭದಲ್ಲಿ ನೊಣಗಳಿಗೆ ಆಹಾರ ಬೇಕಲ್ಲ ಕೊಡ್ಲಿಕ್ಕೆ ಮರಿಗಳಿಗೆ, ಆವಾಗ ಅದು ಮೊಟ್ಟೆ ಇಡದೇ ಇರುವುದು ಇದೆ. ಆಗ ಮೊಟ್ಟೆ ಇಡದೇ ಇದ್ರೆ ಅಥವಾ ಕಡಿಮೆ ಮೊಟ್ಟೆ ಇರ್ತದೆ, ಮೊಟ್ಟೆ ಇಲ್ಲ ನಮ್ಮ ಕುಟುಂಬದಲ್ಲಿ ಈ ಮೊಟ್ಟೆ ಮರಿಗಳು ಇಲ್ಲ ಅಂತ ಆಗುವಾಗ ಮತ್ತೆ ಕುಟುಂಬ ಬೇಗ ಪರಾರಿ ಆಗ್ತದೆ ಅಂತ ಅರ್ಥ. ಹಾಗೆ ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಮೊಟ್ಟೆ ಮರಿಗಳು ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ಅಂದ್ರೆ ಬೇರೆ ಪೆಟ್ಟಿಗೆ ಇದ್ರೆ ಅದರಿಂದ ನೊಣಗಳನ್ನು ಅದಕ್ಕೆ ಬಿಟ್ಟು ಆ ಏರಿಯನ್ನು ಮೊಟ್ಟೆ ಮರಿಗಳಿರುವ ಏರಿಯನ್ನು ಈ ಕುಟುಂಬಕ್ಕೆ ಕೊಟ್ಟಾಗ ಇದು ಮತ್ತೆ ಉತ್ಸಾಹದಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಇದಕ್ಕೀಗ ಆಹಾರ ಅಂತ ಹೇಳಿದ್ರೆ ಈ ಮಳೆ ಟೈಮಲ್ಲಿ ಸಮಯದಲ್ಲಿ ನಿಮಗೆ ಹೂಗಳು ಅವುಗಳಿಗೆ ಬೇಕಾದ ಆಹಾರ ಸಿಗ್ತದ ಅಥವಾ ನೀವೇ ಅದಕ್ಕೆ ಆಹಾರವನ್ನು ಕೊಡ್ತಾ ಇರ್ತೀರಾ? ಸರಿ, ಆಹಾರವನ್ನು ಮಳೆಗಾಲದಲ್ಲಿ ನಾವು ಕೊಡಬೇಕು. ಈ ಮಳೆಗಾಲದ ಒಂದು 3 ನಾವು ಜೇನು ಕುಟುಂಬಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ನಾವು ಗೆದ್ದಂತೆ ಅಂತ ಕಾಣ್ತದೆ ನನಗೆ. ಅಂದರೆ ಜೇನು ಕುಟುಂಬ ಹೆಚ್ಚಾಗಿ ಪರಾರಿ ಆಗೋದು ಆಹಾರ ಇಲ್ಲದೆ ಮಳೆಗಾಲದಲ್ಲಿ. ಅದು ಏನು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಅದರ ಏರಿಗಳನ್ನು, ಅದರಲ್ಲಿ ಆಹಾರ ತುಂಬಿರಬೇಕು ಯಾವಾಗಲೂ ಕೂಡ. ಮಳೆಗಾಲ ಬರುವ ಮೊದಲು ಮೇ ತಿಂಗಳ ಕೊನೆಗೆ ನಾವೇನು ಕೊನೆಗೆ ಜೇನುತುಪ್ಪ ತೆಗೆಯುತ್ತೇವೆ, ಆ ಸಮಯದಲ್ಲಿ ನಾವು ಅದರ ಅಡಿಹಲಗೆಯನ್ನೆಲ್ಲ ಒಮ್ಮೆ ಸ್ವಚ್ಛಗೊಳಿಸಿ ಅದಕ್ಕೆ ಏನು ಈ ಐಸ್ ಕ್ರೀಮಿನ ಕಪ್ಪಿನ ಹಾಗೆ ಕಪ್ಪಿರ್ತದೆ, ಆ ಕಪ್ಪನ್ನು ಅದರ ಮೇಲೆ ಇಟ್ಟು ಅದರ ಮೇಲಿಂದ ತೆಂಗಿನ ಮಡಲಿನ ತುಂಡುಗಳು ಅಥವಾ ಏನು ತೆಂಗಿನ ನಾರನ್ನು ಹಾಕಿ ಇಡಬೇಕು. ಹಾಕಿಬಿಟ್ಟು ಮಳೆಗಾಲ ಶುರುವಾಗಿ ಒಂದು 10 ಆದ ನಂತರ ಅದಕ್ಕೆ ಸಕ್ಕರೆ ನೀರನ್ನು ಹಾಕಬೇಕು. ಅಂದರೆ ಸಕ್ಕರೆ ನೀರು ಅಂದರೆ 1 ನೀರು ಅಷ್ಟು ಹಾಕಿ, ಅಂದರೆ 1 ಸಕ್ಕರೆಗೆ 1 ನೀರನ್ನು ಹಾಕಿ ಅದನ್ನು ಕರಗಿಸಿ ಒಂದು ಬಿಸಿ ಮಾಡಿ ಕರಗಿಸಿ ತಣಿಸಿಕೊಟ್ಟರೂ ಆಗ್ಬೋದು, ಇಲ್ಲದಿದ್ರೆ ಕರಗಿಸಿ ಅದನ್ನು ಸುಮಾರು ಒಂದು ದೊಡ್ಡ ಕುಟುಂಬಕ್ಕೆ ಒಂದು 400 ml ಒಂದು 0.5 ಲೀಟರ್ಗಿಂತ ಸ್ವಲ್ಪ ಕಡಿಮೆ ಅಥವಾ 300-400 ml ಅದಕ್ಕೆ ನಾವು ಪ್ರತಿ 15 10 ಹಾಕ್ತಾ ಹೋಗ್ಬೇಕು. ಆವಾಗ ಅದನ್ನು ತಿಂದುಕೊಂಡು ಅದು ಕುಟುಂಬ ಸ್ವಲ್ಪ ಅಭಿವೃದ್ಧಿ ಆಗ್ತದೆ. ಈ ಆಹಾರ ಇಲ್ಲ ಅಂತ ಆಗುವಾಗ ಜೇನುನೊಣಗಳು ಹೊರಗೂ ಹೋಗಿ ಕೆಲಸವೂ ಮಾಡೋದಿಲ್ಲ, ಮತ್ತೆ ಸುಮ್ಮನೆ ತಟಸ್ಥವಾಗಿರ್ತದೆ. ಆ ಸಕ್ಕರೆ ನೀರು ನಾವು ಕೊಟ್ಟ ಕೂಡಲೇ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತವೆ. ಮತ್ತೆ ಈ ರಾಣಿ ನೊಣ ಕೂಡ ಮೊಟ್ಟೆ ಇಡ್ತಾ ಇರ್ತದೆ. ಈ ರಾಣಿ ಮೊಟ್ಟೆ ಇಡ್ತಾ ಇದ್ರೆ ನಮಗೆ ಕುಟುಂಬ ಪರಾರಿ ಆಗೋದಿಲ್ಲ. ರಾಣಿ ಮೊಟ್ಟೆ ಇಡೋದು ನಿಲ್ಲಿಸಿದ ಕೂಡಲೇ ಮರಿಗಳಿಲ್ಲ ಅಂತ ಆಗೋದು, ಒಂದು ಸ್ವಲ್ಪ ಉಪದ್ರ ಆದರೂ ಕೂಡ ಕುಟುಂಬ ಪರಾರಿ ಆಗ್ತದೆ. ಆದ್ದರಿಂದ ನಾವು ಮಳೆಗಾಲದಲ್ಲಿ ಅದಕ್ಕೆ ಸಾಕಷ್ಟು ಆಹಾರವನ್ನು ಕೊಡ್ತಾ ಇರಬೇಕು. ಸಕ್ಕರೆ ನೀರನ್ನು ಕೊಡದೇ ಇದ್ರೆ ಕುಟುಂಬ ಕ್ಷೀಣ ಆಗ್ತದೆ. ಕ್ಷೀಣ ಕುಟುಂಬಗಳಿಗೆ ಶತ್ರುಗಳ ಹಾವಳಿ ಜಾಸ್ತಿ. ಈ ಕೂಡೋಳು ಅಂತ ನಾವು ಹೇಳ್ತೇವೆ, ಕಣಜದ ಹುಳು, ಅದು ಬಂದು ಈ ನೊಣಗಳನ್ನೆಲ್ಲ ಕಚ್ಚಿ ಕಚ್ಚಿ ತಕೊಂಡು ಹೋಗ್ತದೆ. ಬಲಿಷ್ಠ ಕುಟುಂಬ ಆದ್ರೆ ಕಣಜದ ಹುಳು ಬಂದ ಕೂಡಲೇ ಅದನ್ನ ಈ ನೊಣಗಳೇ ಅದನ್ನು ಕಚ್ಚಿ ಮುದ್ದೆಯಾಗಿ ಮಾಡಿ ಕೊಲ್ತವೆ. ಮತ್ತೆ ಹಲ್ಲಿ ಕಾಟ, ಮತ್ತೆ ಅಡಿಭಾಗದಲ್ಲಿ ಅದಕ್ಕೆ ಒಂದು ಮಹಿಣದ ಚಿಟ್ಟೆ ಅಂತ ಬರ್ತದೆ, ಅದು ಬಂದು ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಇಟ್ಟರೆ ಅದರಿಂದ ಹುಳ ಹೊರಟು ಅದು ಏರಿಗಳಿಗೆ ಹಬ್ಬುತ್ತದೆ. ಆ ಏರಿಯನ್ನು ತಿನ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಹೆಚ್ಚೆಚ್ಚು ಆ ಮಹಿಣದ ಹುಳಗಳು ದೊಡ್ಡ ದೊಡ್ಡ ಆಗ್ತಾ ಬರ್ತದೆ. ಅದು ದೊಡ್ಡಾದ ಕೂಡಲೇ ಅದರಲ್ಲಿ ಮೈಯ ಶಾಖ ವಿಪರೀತ ಹೊರಹೊಮ್ಮುತ್ತದೆ. ಈ ಶಾಖವನ್ನು ತಡೆಯಲಾರದೆ ಜೇನುನೊಣಗಳು ಇನ್ನೊಂದು ಏರಿಗೆ ಹೋಗ್ತವೆ. ಆವಾಗ ಈ ಮಹಿಣದ ಹುಳಕ್ಕೆ ತುಂಬಾ ಅನುಕೂಲ ಆಗ್ತದೆ, ಅದು ಆ ಏರಿಯನ್ನು ಆವರಿಸಿಕೊಂಡು ಏರಿಯನ್ನು ತಿನ್ಲಿಕ್ಕೆ ಶುರು ಮಾಡ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಈ ಶಾಖವನ್ನು ತಡಿಲಿಕ್ಕಾಗದೆ ಕುಟುಂಬ ಪರಾರಿ ಆಗ್ತದೆ, ಮತ್ತೆ ಏರಿಗಳೆಲ್ಲ ಈ ಮಾಯಣದ ಹುಳದ ಕಾಟಕ್ಕೆ ಎಲ್ಲ ನಾಶ ಆಗ್ತದೆ. ಹಾಗೆ ಈಗ ನೀವು ಮಳೆಗಾಲದಲ್ಲಿ ಅದಕ್ಕೆ ಆಹಾರವನ್ನು ಕೊಡ್ತಾ ಇರ್ತೀರಾ 15 ದಿನಕ್ಕೊಮ್ಮೆ, ಅದರ ಒಂದು ಸುತ್ತಮುತ್ತ ನೀವು ಹೋಗ್ತಾ ಇರ್ಬೇಕಾಗ್ತದ, ಹೇಗೆ ಅದನ್ನು ನೋಡ್ಕೊಳ್ತಾ ಇರ್ಬೇಕಾಗ್ತದ? ಹೌದು, ಮಳೆಗಾಲದಲ್ಲಿ ಅದಕ್ಕೆ ಶತ್ರುಗಳ ಹಾವಳಿ ಜಾಸ್ತಿ, ಅದನ್ನು ನೋಡ್ಕೊಳ್ಬೇಕು ನಾವು. ಹಲ್ಲಿ ಮತ್ತೆ ಜೇಡರ ಹುಳ ಮತ್ತೆ ಕೂಡೋಳು ಇದೆಲ್ಲ ಬರ್ತಾ ಇರ್ತದೆ. ಕೂಡೋಳಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅದರ ಗೂಡನ್ನು ನೋಡಿ ರಾತ್ರಿ ಬೆಂಕಿ ಹಾಕ್ಬೇಕಷ್ಟೇ. ಹಲ್ಲೆಲ್ಲ ಇದ್ದದನ್ನು ಓಡಿಸೋದು ಅಥವಾ ಕೊಲ್ಲೋದು ಹೀಗೆ ಮಾಡ್ಬೇಕು. ಮತ್ತೆ ಏನಂದ್ರೆ ಈ ಮಳೆಗಾಲದಲ್ಲಿ ಅದರ ಸುತ್ತಮುತ್ತ ನಾವು ಈ ಗಿಡಗಳೆಲ್ಲ ಇದ್ದದನ್ನು ಕ್ಲೀನ್ ಮಾಡಿ ಇಡಬೇಕು. ಯಾಕೆಂದ್ರೆ ಬಳ್ಳಿ ಬೆಳೆದು ಅದರ ಏನು ಸ್ಟ್ಯಾಂಡಿನ ಮೇಲೆ ಹೋಗಿ ಉರಿ ಇತ್ಯಾದಿ ಇರುವೆ ಇತ್ಯಾದಿಗಳು ಅದಕ್ಕೆ ಜಾಸ್ತಿ ಬರ್ತವೆ. ಹಾಗೊಂದು 10 ದಿವಸಕ್ಕೊಮ್ಮೆ ನಾವು ಅದರ ಬಳಿಗೆ ಹೋಗಿ ಒಂದ್ಸಲ ನೋಡ್ಬೇಕು. ಮತ್ತೆ ನಮಗೆ ಅದು ಮಳೆಗಾಲದಲ್ಲಿ ತೆಂಗಿನ ಮರದಲ್ಲಿ 360 ದಿವಸ ಪರಾಗ ಇರುತ್ತದೆ. ಹಾಗೆ ತೆಂಗಿನ ಮರ ಇರುವಲ್ಲಿ ನಾವು ಆದಷ್ಟು ಜೇನುನೊಣಗಳನ್ನು ಇಟ್ಟರೆ, ಪೆಟ್ಟಿಗೆಗಳನ್ನು ಇಟ್ಟರೆ ಅದು ಪರಾಗವನ್ನು ತರ್ತಾ ಇರ್ತದೆ. ಈ ಪರಾಗ ತರುವುದು ನಮಗೆ ಹೊರಗಿಂದಲೇ ಕಂಡ್ರೆ ಈ ಕುಟುಂಬ ದೃಢವಾಗಿದೆ, ಸದೃಢವಾಗಿದೆ ಅಂತ ನಾವು ನಿರ್ಧಾರ ಮಾಡಬಹುದು. ಅಂದ್ರೆ ಒಳಗೆ ಮರಿಗಳಿವೆ, ಮರಿಗಳಿಗೆ ಆಹಾರಕ್ಕೋಸ್ಕರ ಅದು ಪರಾಗ ತರುವುದು. ಹಾಗೆ ಈಗ ಮಳೆಗಾಲದ ನಂತರ ನಾವು ಅದರ ಒಂದು ಜೇನುತುಪ್ಪವನ್ನು ಯಾವ ಸಂದರ್ಭದಲ್ಲಿ ತೆಗಿಲಿಕ್ಕೆ ಆಗ್ತದೆ? ಒಳ್ಳೆಯದು, ಮಳೆಗಾಲ ಕಳೆದ ನಂತರ ಸಾಮಾನ್ಯ ನಾವು ಅದಕ್ಕೆ ಆಹಾರ ಕೊಡ್ತಾ ಇದ್ರೆ ಸೆಪ್ಟೆಂಬರ್, ಸಾಮಾನ್ಯ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮಗೆ ಅದನ್ನು ಪಾಲು ಮಾಡ್ಲಿಕ್ಕೆ ಬರ್ತದೆ. ನಮಗೆ ಜೇನುನೊಣಗಳಿಂದ ತುಂಬಾ ಉಪಯೋಗ ಇದೆ. ಅಂದ್ರೆ ಈ ಪರಾಗಸ್ಪರ್ಶದಿಂದ ನಮಗೆ ಸುಮಾರು ಉತ್ಪತ್ತಿ ಜಾಸ್ತಿ ಆಗೋದಲ್ಲದೆ ತೆಂಗು ಅಡಿಕೆ ಎಲ್ಲ ಜಾಸ್ತಿ ಆಗ್ತದೆ, ಒಂದು 25% ಆದರೂ ಸಾಮಾನ್ಯ ಹೆಚ್ಚಾಗ್ತದೆ ಹೇಳ್ತಾರೆ. ಅದು ಅಲ್ಲದೆ ನಮಗೆ ಜೇನು ಕುಟುಂಬವನ್ನು ಮಾರಾಟ ಮಾಡಿ ಕೂಡ ನಾವು ಹಣ ಮಾಡಬಹುದು. ಒಂದು 3 ಏರಿಯ ಕುಟುಂಬಕ್ಕೆ ನಮಗೆ 1,000 ರೂಪಾಯಿ ಅವರ ಪೆಟ್ಟಿಗೆ ಅವರದ್ದೇ 1,000 ರೂಪಾಯಿ ಕೊಡ್ತಾರೆ. ಜೇನು ತುಪ್ಪಕ್ಕೆ 600 ರೂಪಾಯಿ ಅಲ್ಲ, 1 ಕೆಜಿಗಿದೆ 750 ml 1 ಕೆಜಿ ಬರ್ತದೆ. ಹೀಗೂ ಕೂಡ ಮಾಡ್ಬೋದು ನಾವು. ಸುಮಾರು ಆಗಸ್ಟ್ ಕಳೆದು ಸೆಪ್ಟೆಂಬರ್ನಲ್ಲಿ ಮಳೆ ಕಡಿಮೆ ಆದ ಕೂಡಲೇ ಜೇನುನೊಣಗಳನ್ನು ನಾವೇ ಪಾಲು ಮಾಡಬೇಕು ಕೃತಕವಾಗಿ. ಅದುವಾಗಿ ಪಾಲಾಗಿ ಹೋದರೆ ನಮಗೆ ನಷ್ಟ ಅದು. ಆದ್ದರಿಂದ ಅದು ಪಾಲಾಗುವ ಮೊದಲೇ ನಾವೇ ಪಾಲು ಮಾಡಬೇಕು. ಹೇಗೆ ಪಾಲು ಮಾಡೋದಂದರೆ ಈ ರಾಣಿ ನೊಣವನ್ನು ಹುಡುಕಬೇಕು ಮೊದಲು. ರಾಣಿ ನೊಣವನ್ನು ಹುಡುಕಿ ರಾಣಿ ನೊಣ ಇರುವ ಏರಿಯನ್ನು ನೊಣ ಸಮೇತ ಸಹಿತವಾಗಿ ಬೇರೊಂದು ಪೆಟ್ಟಿಗೆಗೆ ಇಡಬೇಕು. ಅಂದರೆ ಈ ಪಾಲು ಮಾಡುವ ಮೊದಲು ನಾವು ಗಮನಿಸಬೇಕು ಪೆಟ್ಟಿಗೆಯಲ್ಲಿ ಗಂಡು ನೊಣ ಇರಬೇಕು ಅಥವಾ ಸುತ್ತಮುತ್ತ ಬೇರೆ ಪೆಟ್ಟಿಗೆಯಲ್ಲಿ ಗಂಡು ನೊಣ ಇದ್ದರೂ ಆಗ್ತದೆ. ಈ ರಾಣಿ ನೊಣವನ್ನು ನಾವು ಹುಡುಕಿ ರಾಣಿ ನೊಣದೊಂದಿಗೆ ಆ ಏರಿಯನ್ನು ಪ್ರತ್ಯೇಕ ಪೆಟ್ಟಿಗೆಯಲ್ಲಿಟ್ಟು ಮತ್ತೆ ಇನ್ನೊಂದು 2-3 ಏರಿಗಳನ್ನು ಇಟ್ಟು ಸುಮಾರು 1/2 ಭಾಗ ನೊಣವನ್ನು ನಾವು ಪೆಟ್ಟಿಗೆಯಲ್ಲಿಟ್ಟು 1/2 ಕಿಲೋಮೀಟರ್ ದೂರದಲ್ಲಿ ಇಡಬೇಕು. 1/2 ಕಿಲೋಮೀಟರ್ ದೂರದಲ್ಲಿ ಇಡದಿದ್ದರೆ ಮರುದಿವಸ ಆಹಾರಕ್ಕೋಸ್ಕರ ಹೋದ ನೊಣಗಳು ಮತ್ತೆ ಪುನಃ ಮೊದಲನೇ ಪೆಟ್ಟಿಗೆಗೆ ಬರ್ತವೆ. ಆದ್ದರಿಂದ ಆ ಕುಟುಂಬ ಸ್ವಲ್ಪ ಕ್ಷೀಣ ಆಗ್ತದೆ. ಈ ಸ್ಥಳ ಇಲ್ಲದಲ್ಲಿ ಪಟ್ಟಣದಲ್ಲೆಲ್ಲ ಮಾಡಲಿಕ್ಕೆ ಆಗ್ತದೆ ಹತ್ತಿರ, ಸ್ವಲ್ಪ ನೊಣ ಜಾಸ್ತಿ ಇಡಬೇಕು ಪಾಲು ಮಾಡಿ ತೆಗೆದಿಡುವ ಕುಟುಂಬಕ್ಕೆ. ಹಾಗೆ ನಾವು 1/2 ಕಿಲೋಮೀಟರ್ ದೂರ ಇಟ್ಟ ಕೂಡಲೇ ಇಲ್ಲಿ ರಾಣಿ ಇಲ್ಲ ಅಂತ ಈ ಕೆಲಸಗಾರ ನೊಣಗಳಿಗೆ ಗೊತ್ತಾಗ್ತದೆ. ರಾಣಿ ಇಲ್ಲದ ಕೂಡಲೇ ಅವುಗಳೇ 3-4 ದಿವಸ ಬೆಳೆದ ಮೊಟ್ಟೆ ಅಂದರೆ ಇದನ್ನು ಲಾರ್ವಾಕ್ಕೆ ವಿಶೇಷವಾದ ಆಹಾರವನ್ನು ಕೊಟ್ಟು ಅದು ಅದನ್ನು ರಾಣಿ ಕಣಗಳನ್ನಾಗಿ ತಯಾರು ಮಾಡ್ತದೆ. ಹಾಗೆ ಪರಿವರ್ತನೆ ಮಾಡಿ 10 ದಿವಸ ಆಗುವಾಗ ಅದು ಹೊರಗೆ ಬರ್ತದೆ ರಾಣಿ. ನಾವು ಪಾಲು ಮಾಡದೇ ಇದ್ರೆ 16 ದಿವಸ ಮೊಟ್ಟೆ ಇಟ್ಟು 16 ದಿವಸ ಬೇಕು ರಾಣಿ ಹೊರಗೆ ಬರಲಿಕ್ಕೆ. ನಾವು ಕೃತಕವಾಗಿ ಪಾಲು ಮಾಡಿದರೆ ಸರಿಯಾಗಿ 10-11 ದಿವಸ ಆಗುವಾಗ ಅದು ಹೊರಗೆ ಬಂದಾಯ್ತು. ಯಾಕೆಂದ್ರೆ 4 ದಿವಸ ಬೆಳೆದ ಮೊಟ್ಟೆಗೆ ಅದು ರಾಜಶಾಹಿ ರಸಾಯನ ಒಂದು ದ್ರವವನ್ನು ಕೊಟ್ಟು ಅದು ಬೆಳೆಸ್ತಕ್ಕಂಥದ್ದು. ಹಾಗಾಗಿ ನಾವು ಪಾಲು ಮಾಡಿ 10 ದಿವಸ ಆಗುವಾಗ ಇದರಿಂದ ಹೊಸ ರಾಣಿ ಬರ್ತದೆ. ಹುಟ್ಟಿ 4 ದಿವಸ ಆಗುವಾಗ ಆಕಾಶಕ್ಕೆ ಹೋಗಿ ಜೋಡಿ ಆಗ್ತದೆ. ಮತ್ತೆ ಒಂದು 5 ದಿವಸ ಆಗುವಾಗ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ಸುಮಾರು ಪಾಲು ಮಾಡಿ 19-20 ದಿವಸ ಆಗುವಾಗ ರಾಣಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ಸುರುವಿಗೆ ಸ್ವಲ್ಪ ಕಡಿಮೆ ಮೊಟ್ಟೆ ಇಡ್ತದೆ, ಮತ್ತೆ ಜಾಸ್ತಿ ಮೊಟ್ಟೆ ಇಡ್ತದೆ. ಹೀಗೆ ಈ ಸಂತತಿ ಬೆಳೆಯುವಂಥದ್ದು ಈ ತರ ಪಾಲು ಮಾಡು. ಹೌದು, ಈಗ ನೀವು ಪಾಲು ಮಾಡುವ ಸಂದರ್ಭದಲ್ಲಿ ಈ ಕೈಗಳಿಗೆ ಚುಚ್ಚುದು ಏನಾದ್ರೂ ಆ ತರ ಅನುಭವಗಳೇನಾಗಿದ್ರೆ ಹಾಗೆ ಚುಚ್ಚಿದ್ರು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಈ ವಾತ ಇತ್ಯಾದಿಗಳಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಚುಚ್ಚಿದ್ರೆ ನಾವು ಯಾವಾಗಲೂ ಜೇನು ಪೆಟ್ಟಿಗೆ ಹತ್ರ ಹೋಗುವಾಗ ಒಂದು ಚೂರಿಯನ್ನು ಕೈಲಿ ಹಿಡ್ಕೊಂಡು ಹೋಗ್ಬೇಕು. ಚುಚ್ಚಿದ್ರೆ ಅದನ್ನು ಸ್ವಲ್ಪ ಚುಚ್ಚಿದ ಜಾಗದಲ್ಲಿ ಅದು ಕೂಡಲೇ ಹೋಗುದಿಲ್ಲ, ನಾವು ಕೈಯಲ್ಲಿ ಒರೆಸಿದ್ರೆ ಅದು ಅದರ ಮುಳ್ಳನ್ನಲ್ಲಿ ಬಿಟ್ಟು ಹೋಗುತ್ತದೆ. ಮುಳ್ಳಿನೊಂದಿಗೆ ಅದರ ಶರೀರ ಭಾಗವು ಕೂಡ ಅಲ್ಲಿ ಉಳಿಯುತ್ತದೆ. ಅದಕ್ಕೋಸ್ಕರ ನಾವು ಚೂರಿಯಲ್ಲಿ ಅದನ್ನು ಹೀಗೆ ಒತ್ತಿ ಅದನ್ನು ಸ್ವಲ್ಪ ಒರೆಸಿ ತೆಗಿಬೇಕು. ಅದು ಆ ಮುಳ್ಳನ್ನು ತಕೊಂಡು ಹೋಗುತ್ತದೆ. ಮುಳ್ಳನ್ನು ತಕೊಂಡು ಹೋದರೆ ಜೇನುನೊಣವು ಬದುಕ್ತದೆ, ನಮಗೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಈ ಜೇನುನೊಣ ಚುಚ್ಚಿದ ಭಾಗದಲ್ಲಿ ಒಂದು ರೀತಿಯ ಪರಿಮಳದ ಒಂದು ಪರಿಮಳ ಹೊರಹೊಮ್ಮಿಸ್ತದೆ. ಅದು ಆ ರೀತಿ ಪರಿಮಳಕ್ಕೆ ಉಳಿದ ನೊಣಗಳು ಕೂಡ ಬಂದು ಚುಚ್ಚುತ್ತವೆ. ಆ ಸಂದರ್ಭದಲ್ಲಿ ನಾವಲ್ಲಿದ್ದ ನೀರು ಅಥವಾ ಏನು ಸೊಪ್ಪು ಇದ್ರೆ ಅದರನ್ನು ಸ್ವಲ್ಪ ಅದಕ್ಕೆ ಉಜ್ಜಿದ್ರೆ ಆ ಪರಿಮಳ ಹೋಗ್ತದೆ, ಮತ್ತೆ ಪುನಃ ಬಂದು ಚುಚ್ಚುವ ಸಂದರ್ಭ ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ಮುಖಪರದೆ ಎಲ್ಲ ಸಿಗ್ತದೆ, ಆ ಮುಖಪರದೆಯನ್ನು ಹಾಕೊಂಡ್ರೆ ಅಥವಾ ಒಂದು ಸಣ್ಣ ಹೊಗೆ ಬಿಟ್ರೆ, ಹೊಗೆ ಅಂದ್ರೆ ಈ ತೆಂಗಿನ ನಾರಿನ ಹೊಗೆಯನ್ನು ಸ್ವಲ್ಪ ಹಾಕಿದ್ರೆ ಚುಚ್ಚುವ ಇದು ಕಡಿಮೆ ಆಗ್ತದೆ. ಚುಚ್ಚುದು ಮಳೆಗಾಲದಲ್ಲಿ ಜಾಸ್ತಿ ಸ್ವಲ್ಪ. ಜೇನುತುಪ್ಪವನ್ನು ಹೇಗೆ ನೀವು ತೆಗಿತೀರಾ ಇದರಿಂದ ಪೆಟ್ಟಿಗೆಯಿಂದ? ಅದೇ ನಾವು ಡಿಸೆಂಬರ್ ತನಕ ಪಾಲು ಮಾಡ್ತೇವೆ. ಹೀಗೆ ಆಗಸ್ಟ್ ಕೊನೆಯಿಂದ ಒಂದು ಡಿಸೆಂಬರ್ ತನಕ, ಡಿಸೆಂಬರ್ ನಂತರ ನಾವು ಪಾಲು ಮಾಡಬಾರದು. ಡಿಸೆಂಬರ್ ನಂತರ ಪಾಲು ಮಾಡಿದ್ರೆ ನಮಗೆ ಜೇನುತುಪ್ಪ ಸಿಗೋದಿಲ್ಲ. ಹಾಗೆ ಡಿಸೆಂಬರ್ ಕೊನೆಯ ತನಕ ಪಾಲು ಮಾಡಿ ಮಾರಾಟ ಮಾಡೋದು, ಅಥವಾ ನಮ್ಮ ಇಲ್ಲ ನಮ್ಮಲ್ಲಿದ್ದ ಪೆಟ್ಟಿಗೆಗಳು ತುಂಬಿಸಿಕೊಂಡು ಕುಟುಂಬವನ್ನು ಹೆಚ್ಚು ಮಾಡೋದು ಹಾಗೆ ಮಾಡಬಹುದು. ಡಿಸೆಂಬರ್ ನಂತರ ಅದು ಬೆಳೀತಾ ಹೋಗ್ತದೆ. ಅಂದ್ರೆ ಸುಮಾರು ನಾವು ಪಾಲು ಮಾಡಿದ ಕುಟುಂಬದಲ್ಲಿ 4 ಏರಿ ಇರ್ತದೆ. ಅದಕ್ಕೆ ಸ್ವಲ್ಪ ಸಕ್ಕರೆ ನೀರನ್ನೆಲ್ಲ ಆವಾಗ ಕೊಟ್ರೆ ಅದು ಏರಿ ಹೆಚ್ಚೆಚ್ಚು ಕಟ್ತಾ ಹೋಗ್ತದೆ. ಈ ಏರಿ ಕಟ್ಟಬೇಕಿದ್ರೆ ಅಂದ್ರೆ ಕೆಲಸಗಾರ ನೊಣದ ಹೊಟ್ಟೆ ಅಡಿಭಾಗದಲ್ಲಿ ಒಂದು 6 ಗ್ರಂಥಿಗಳಿವೆ. ಅದು ಮೈಣ ತೆಗಿಲಿಕ್ಕೋಸ್ಕರ ಇರುವ ಗ್ರಂಥಿ. ಆ ಮೈಣ ಬರೋದು ಹೇಗೆ ಅಂದ್ರೆ ಎಷ್ಟು ಜೇನು ತಿಂತದ ಅಷ್ಟೇ ಮೈಣ ಹೊರಗೆ ಬರ್ತದೆ. ಅಂದ್ರೆ ಸುಮಾರು 1 ಕಿಲೋ ಜೇನು ಮೈಣ ಉತ್ಪತ್ತಿ ಆಗ್ಬೇಕಿದ್ರೆ 10 ಕಿಲೋ ಜೇನು ತುಪ್ಪ ತಿನ್ಬೇಕದು. ಹಾಗೆ ನಾವು ಆ ಸಂದರ್ಭದಲ್ಲಿ ಅದಕ್ಕೆ ಆಹಾರ ಸಕ್ಕರೆ ನೀರನ್ನು ಅಥವಾ ಜೇನನ್ನು ನೀರು ಮಾಡಿ ಕೊಟ್ರೆ ಜೇನು ಮೈಣ ಉತ್ಪತ್ತಿ ಆಗ್ತದೆ. ಅದು ಸುಮಾರು ನಾವು 3-4 ಏರಿ ಇದ್ರೆ ಅದು ಮತ್ತೆ ಹೆಚ್ಚೆಚ್ಚು ಏರಿಗಳನ್ನು ಕಟ್ತಾ ಹೋಗ್ತದೆ. ಹಾಗೆ ಕೆಳಭಾಗ ಅಂದ್ರೆ ಅದು ಸಂಸಾರ ಕೋಣೆ ಅಂತ ನಾವು ಹೇಳ್ತೇವೆ. ಅದರ ಫುಲ್ ಆದ ಕೂಡಲೇ, ಅದರಲ್ಲಿ 8 ಫ್ರೇಮ್ಗಳು ತುಂಬಿದ ಕೂಡಲೇ ಮತ್ತೆ ಅದಕ್ಕೆ ಸೂಪರ್ ಅಂದ್ರೆ ಜೇನು ಕೋಣೆಯನ್ನು ನಾವು ಕೊಡಬೇಕು. ಆ ಜೇನು ಕೋಣೆಗೆ ಕೂಡ ನಾವು ಮೈಣದ ಹಾಳೆಯನ್ನೆಲ್ಲ ಕಟ್ಟಿ ಕೊಡಬೇಕು. ಕೆಳಗೆ ಕೂಡ 1 ಇಂಚ್ ಅಗಲಕ್ಕೆ ಮೈಣದ ಹಾಳೆಯನ್ನು ಕಟ್ಟಿದ್ರೆ ಅಡ್ಡಾದಿಡ್ಡಿ ಕಟ್ಟೋದಿಲ್ಲ, ಅದು ನೇರವಾಗಿ ಕಟ್ತದೆ. ನಮಗೆ ಫ್ರೇಮ್ ಅನ್ನೆಲ್ಲ ತೆಗೆದು ನೋಡ್ಲಿಕ್ಕೂ ಕೂಡ ಸುಲಭ ಆಗ್ತದೆ. ಹಾಗೆ ನಾವು ಜೇನು ಕೋಣೆಯನ್ನು ಕೊಡಬೇಕು. ಆ ಜೇನು ಕೋಣೆಯಲ್ಲಿ ಅದು ಏರಿಯನ್ನು ಕಟ್ಟಿ ಅಂದ್ರೆ ಅದಕ್ಕೂ ಕೂಡ ಫುಲ್ಲು ಅಂದ್ರೆ ಪ್ರತಿ ಫ್ರೇಮಿಗೂ ಕೂಡ ಫುಲ್ಲು ಮೈಣದ ಹಾಳೆಯನ್ನು ಕೊಟ್ಟರೆ ಅದು ಏರಿಯನ್ನು ಕಟ್ತದೆ. ಇಲ್ಲದಿದ್ರೆ ನಾವು ಕಳೆದ ವರ್ಷದ ಏನು ಮೇ ತಿಂಗಳಲ್ಲಿ ಜೇನು ತೆಗೆದಾದ ನಂತರ ಅದನ್ನು ಹೊರಗೆ ಜಗಲಿಯಲ್ಲಿ ಇಟ್ಟಾಗ ಎಲ್ಲ ಜೇನುನೊಣಗಳು ಬಂದು ಅದನ್ನು ನೆಕ್ಕಿ ಕ್ಲೀನ್ ಮಾಡ್ತವೆ. ಆ ನಂತರ ನಾವು ಅದನ್ನು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಇಟ್ಟರೆ ಅದನ್ನು ಈ ಸಂದರ್ಭದಲ್ಲಿ ಕೊಡ್ಬೋದು. ಅಂದ್ರೆ ಸಂಸಾರ ಕೋಣೆ ಫುಲ್ ಆದ ಕೂಡಲೇ ಜೇನು ಕೋಣೆಯನ್ನು ಕೊಡ್ಬೋದು. ಹೀಗೆ ನೊಣಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ನಾವು ಹೆಚ್ಚು ಹೆಚ್ಚು ಜೇನು ಕೋಣೆಗಳನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಪಾಲಾಗ್ಲಿಕ್ಕೋಸ್ಕರ ರಾಣಿ ಕಣಗಳನ್ನು ತಯಾರು ಮಾಡ್ತವೆ. ಸುಮಾರು ಮಾರ್ಚ್ ತನಕವೂ ನಾವು ದೃಢವಾದ ಕುಟುಂಬದಲ್ಲಿ ನೋಡ್ತಾ ಗಮನಿಸ್ತಾ ರಾಣಿ ಕಣಗಳನ್ನು ತೆಗೀತಾ ಇರ್ಬೇಕು. ಅಂದ್ರೆ ಪಾಲ ಆಗಬಾರದು ಡಿಸೆಂಬರ್ ನಂತರ. ಜೇನುತುಪ್ಪ ಸಿಗುವುದು ಕಡಿಮೆ ಆಗ್ತದೆ, ಅಂದ್ರೆ ನೊಣಗಳ ಸಂಖ್ಯೆ ಕಡಿಮೆ ಆಗ್ತದೆ ಪಾಲಾಗಿ. ಹಾಗೆ ಪಾಲಾಗಿ ಹೋಗುವ ಮೊದಲೇ ನಾವೇ ಡಿಸೆಂಬರ್ ತನಕ ಕೃತಕ ಪಾಲನ್ನು ಮಾಡಿದ್ರೆ ನಮಗೆ ಕುಟುಂಬದ ಸಂಖ್ಯೆಯನ್ನು ಹೆಚ್ಚುಗೊಳಿಸಬಹುದು, ಮತ್ತೆ ಜೇನುತುಪ್ಪ ಕೂಡ ಒಳ್ಳೆ ಸಿಗುತ್ತದೆ. ಮತ್ತೆ ನಾವು ಜೇನುತುಪ್ಪ ತೆಗೆಯೋದು ಹೇಗೆ ಅಂದ್ರೆ ನಮ್ಮಲ್ಲಿ ಅದೇ ಜೇನುತುಪ್ಪ ತುಂಬುತ್ತದೆ ಅದರಲ್ಲಿ. ಅಂದ್ರೆ ಈ ಕೆಲಸಗಾರ ನೊಣಗಳು ಹೂವಿನ ಬಳಿಗೆ ಹೋಗಿ ಏನು ಪುಷ್ಪರಸವನ್ನು ತರ್ತವೆ. ಆ ಸಂದರ್ಭದಲ್ಲಿ ಅದರಲ್ಲಿ ನೀರಿನ ಅಂಶ ಇರ್ತದೆ. ಅಂದ್ರೆ ವಿಜ್ಞಾನಿಗಳು ಹೇಳುವ ಪ್ರಕಾರ 1 ಚಮಚ ಜೇನಾಗಬೇಕಿದ್ರೆ ಈ ಜೇನು ನೊಣ 7,000 ಹೂವಿನ ಬಳಿಗೆ ಹೋಗ್ಬೇಕು. ಹಾಗೆ ಹೋಗಿ ತರುವಾಗ ಅದು ಬಾಯಿಯಿಂದ ಜೇನುಕೋಶಕ್ಕೆ, ಪುನಃ ಜೇನುಕೋಶದಿಂದ ಬಾಯಿಗೆ, ಹೀಗೆ ಪರಿವರ್ತನೆ ಮಾಡ್ತಾ ಬರ್ತದೆ. ಹಾಗೆ ಪರಿವರ್ತನೆ ಮಾಡದಿದ್ರೆ ಅದು ಜೇನುತುಪ್ಪ ಆಗೋದಿಲ್ಲ. ಅದನ್ನು ಕೆಲವು ಕಿಣ್ವಗಳೆಲ್ಲ ಸೇರಿ ಅದು ಜೇನುತುಪ್ಪವಾಗಿ ಪರಿವರ್ತನೆ ಆಗ್ತದೆ. ಅದನ್ನು ಬಂದು ಇಲ್ಲಿ ಜೇನುಕೋಣೆಯ ಕೋಶದೊಳಗೆ ಅದು ಉಗುಳುತ್ತದೆ. ಸಂಸ್ಕೃತದಲ್ಲಿ ಏನೋ ಮಧುಚ್ಛಿಷ್ಟ ಅಂತ ಹೇಳ್ತಾರೆ, ಅಂದ್ರೆ ಜೇನುನೊಣದ ಎಂಜಲು ಅಂತ. ಹಾಗಿದ್ರು ಕೂಡ ಅದು ಪ್ರತಿ ಕೆಲಸಗಳಿಗೆ ದೇವರಿಗೆಲ್ಲ ಜೇನುತುಪ್ಪ ಬೇಕೇ ಬೇಕು. ಅದೀಗೆ ಉಗುಳಿದ ಏನು ಪುಷ್ಪರಸದಲ್ಲಿ ನೀರಿನ ಅಂಶ ಇರ್ತದೆ. ಪೆಟ್ಟಿಗೆಯೊಳಗಿದ್ದ ಜೇನುನೊಣಗಳು ಅಂದ್ರೆ ಚಿಕ್ಕ ನೊಣಗಳೆಲ್ಲ ಹೊರಗೆ ಹಾರ್ಲಿಕ್ಕೆ ಆಗದ ಅವುಗಳೆಲ್ಲ ಇರ್ತವೆ, ಅವುಗಳೆಲ್ಲ ರೆಕ್ಕೆಯ ಮೂಲಕ ಗಾಳಿ ಹಾಕಿ ಈ ನೀರಿನ ಅಂಶವನ್ನು ಎಲ್ಲ ಆವಿ ಮಾಡುತ್ತದೆ. ಹಾಗೆ ಬಂದು ಬಂದು ಉಗುಳಿ ಉಗುಳಿ ಒಂದು ಕೋಶ ತುಂಬುತ್ತದೆ. ಆ ಕೋಶ ತುಂಬಿದ ನಂತರ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋದರೆ ಅದಕ್ಕೆ ಮತ್ತೆ ಪುನಃ ಮಾಯಣದ ಸೀಲ್ ಮಾಡ್ತದೆ. ಈ ರೀತಿ ಜೇನು ಕೋಣೆಯಲ್ಲಿರುವ ಫ್ರೇಮಿನಲ್ಲಿ ಎಲ್ಲ ಕೋಶಗಳು ಕೂಡ ಅಂದ್ರೆ ಸೀಲ್ ಆದರೆ ಸೀಲ್ ಆದ ನಂತರ ನಾವು ಜೇನುತುಪ್ಪವನ್ನು ತೆಗಿಬೇಕು. ಆ ಸೀಲನ್ನು ಚೂರಿಯ ಸಹಾಯದಿಂದ ಮೆಲ್ಲನೆ ತೆಗೆದು ಅದನ್ನು ಮೆಷಿನಲ್ಲಿಟ್ಟು ಅದನ್ನು ತಿರುಗಿಸಬೇಕು. ಅಂದರೆ ಅದರಲ್ಲಿ ಮೊಟ್ಟೆ ಮರಿಗಳಿರೋದಿಲ್ಲ. ಮೊಟ್ಟೆ ಮರಿಗಳಿರುವುದು ಕೇವಲ ಸಂಸಾರ ಕೋಣೆಯಲ್ಲಿ ಮಾತ್ರ. ಮತ್ತೆ ಜಾಗ ಸಾಕಾಗದಿದ್ದರೆ ಕೆಲವೊಮ್ಮೆ ಜೇನು ಕೋಣೆಯಲ್ಲಿ ಮೊಟ್ಟೆ ಇಡುವುದಿದೆ, ಆ ಏರಿಯನ್ನು ನಾವು ಜೇನು ತೆಗಿಬಾರದು. ಮೊಟ್ಟೆ ಮರಿಗಳಿಲ್ಲದ ಇದನ್ನು ಮಾತ್ರ ಮೆಷಿನ್ನ ಮೂಲಕ ತಿರುಗಿಸಿ ಅಂದ್ರೆ ಗಾಳಿಯ ಒತ್ತಡದಿಂದ ಅದು ಎಲ್ಲ ಜೇನುತುಪ್ಪ ಎಲ್ಲ ಮೆಷಿನ್ಗೆ ಬದಿಗೆ ಹೋಗಿ ಬರ್ತದೆ, ಕೆಳಗಡೆ ಸೇರ್ಕೊಳ್ತದೆ. ಅದನ್ನು ನಾವು ಮತ್ತೆ ನಾವು ಇಟ್ಕೊಳ್ಬಹುದು. ಅಂದ್ರೆ ಈ ಸಂದರ್ಭದಲ್ಲಿ ಆ ಎರಿ ಉಂಟಲ್ಲ, ಎರಿ ಹಾಳಾಗುದಿಲ್ಲ ನಾವು ಮೆಷಿನ್ನ ಸಹಾಯದಿಂದ ತೆಗೆದ್ರೆ. ಮೊದಲೆಲ್ಲ ಏನಂದ್ರೆ ಈ ಮಡಿಕೆಯಲ್ಲಿ ಸಾಕುವಾಗ ಒಂದು ಸಲ ಮಾತ್ರ ನಾವು ಜೇನನ್ನು ತೆಗಿಬೇಕಾಗಿತ್ತು, ಅಂದ್ರೆ ಅದನ್ನು ಹಿಂಡಿದ್ರೆ ಮತ್ತೆ ಆ ವರ್ಷ ಮತ್ತೆ ಜೇನುತುಪ್ಪ ಸಿಗೋದಿಲ್ಲ. ಈ ಎರಿಯನ್ನು ನಾವು ಮತ್ತೆ ಪುನಃ ಅದಕ್ಕೆ ಕೊಟ್ಟಾಗ ಒಂದು 12-15 ದಿವಸ ಅಂದ್ರೆ ಆ ಊರಿನ ಪರಿಸರದಲ್ಲಿ ಏನು ಮರಗಿಡಗಳಿವೆ ಹೂಗಳೆಲ್ಲ ಇವೆ ಅದನ್ನು ನೋಡ್ಕೊಂಡು 10 ಅಥವಾ 12 ದಿವಸ 15 ದಿವಸಕ್ಕೊಮ್ಮೆ ನಾವು ಪುನಃ ಜೇನುತುಪ್ಪ ತೆಗಿಬೇಕು. ಹೀಗೆ ತೆಗೆದು ಪುನಃ ಅದಕ್ಕೆ ಏರಿಯನ್ನು ಕೊಡಬೇಕು. ಸುಮಾರು ನಮಗೆ ಇಲ್ಲಿ ಫೆಬ್ರವರಿ ಕೊನೆಯಿಂದ ಮೇ ಒಂದು 15-17 ತನಕ ನಾವು ಜೇನುತುಪ್ಪವನ್ನು ತೆಗಿಬಹುದು. ಕೊನೆಯ ಸಲ ತೆಗೆದು ಅದನ್ನು ಹೊರಗಿಟ್ಟರೆ ಜೇನುನೊಣಗಳೆಲ್ಲ ಏರಿಯನ್ನು ಕ್ಲೀನ್ ಮಾಡಿ ಕೊಡ್ತವೆ. ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಬೆಚ್ಚಗಿನ ಜಾಗದಲ್ಲಿಟ್ಟರೆ ಮುಂದಿನ ಜೇನು ಕೃಷಿಗೆ ನಮಗೆ ಅನುಕೂಲ ಆಗ್ತದೆ. ಈಗ ಹಾಗಾದ್ರೆ ಒಂದು ತಿಂಗಳಲ್ಲಿ ಒಂದು 2 ಸಲ ಜೇನನ್ನು ನಾವು ಏಪ್ರಿಲ್ ಮೇ ಅಂದಾಜಿಗೆ, ಫೆಬ್ರವರಿ ನಂತರ ಏಪ್ರಿಲ್ ಮೇ ಅಂದಾಜಿಗೆ 3 ತಿಂಗಳಲ್ಲಿ ತಿಂಗಳಿಗೆ 2 ಸಲ ಜೇನನ್ನು ನಾವು ಧಾರಾಳವಾಗಿ ಕೆಲವೊಮ್ಮೆ 3 ಸಲ ಕೂಡ ತೆಗಿಲಿಕ್ಕೆ ಒಳ್ಳೆ ಪರಿಸರ ಎಲ್ಲ ಇದ್ರೆ. ಹೌದು, ಇದೀಗ ಜೇನು ತುಪ್ಪದಿಂದ ಆಯುರ್ವೇದಿಕ್ ಶಾಸ್ತ್ರ ಅದೊಂದು ನಮ್ಮ ಹೆಲ್ತ್ ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದು ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದೆ? ನನಗೆ ಅದರ ಬಗ್ಗೆ ವಿಶೇಷ ಮಾಹಿತಿ ಇಲ್ಲ. ಅಂದ್ರೆ ಮಗ ಹುಟ್ಟಿ 12 ದಿವಸ ಆಗುವಾಗಲೇ ಅದಕ್ಕೆ ಜೇನು ತುಪ್ಪವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅಂತೂ ಅದರಲ್ಲಿ ಎಂತೆಲ್ಲ ಅಂಶಗಳು ಉಂಟು ಅಷ್ಟು ನನಗೆ ಹೇಳಲಿಕ್ಕೆ ಅನುಭವವೂ ಇಲ್ಲ. ಈ ಜೇನುತುಪ್ಪಕ್ಕೆ ನಾವು ಹಣ ಕೊಡೋದು ನಮಗೆ ಖಂಡಿತ ಅದು ವ್ಯರ್ಥ ಆಗೋದಿಲ್ಲ. ಬೇರೆ ಯಾವ್ಯಾವುದಕ್ಕೂ ನಾವು ಪೇಟೆಯಿಂದ ತೆಕ್ಕೊಂಡು ಹಣ ಕೊಡೋದಕ್ಕಿಂತ ಇದಕ್ಕೆ ನಾವು ಹಣ ಕೊಟ್ಟು ಪ್ರತಿದಿನ ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಅಂದ್ರೆ ಈ ಜೇನುತುಪ್ಪವನ್ನು ಬೆಳಿಗ್ಗೆ ಆಹಾರದ ಮೊದಲು 1 ಚಮಚ ಜೇನುತುಪ್ಪ ಮತ್ತೆ ಬಿಸಿ ನೀರು ಅದಕ್ಕೆ ನಿಂಬೆಹಣ್ಣು ಹಾಕಿ ಸೇವಿಸಿದ್ರೆ ದಪ್ಪ ಇದ್ದವರು ಸ್ವಲ್ಪ ಸಪುರ ಆಗ್ತಾರೆ. ಮತ್ತೆ ರಾತ್ರಿ ಹಾಲಿಗೆ ಹಾಕಿ 1 ಚಮಚ ಹಾಲಿಗೆ 1 ಲೋಟ ಹಾಲಿಗೆ 1 ಚಮಚ ಜೇನುತುಪ್ಪವನ್ನು ಹಾಕಿ ಸೇವಿಸಿದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ, ಮತ್ತೆ ಕ್ಷೀಣ ಇದ್ದವರು ದಪ್ಪ ಆಗ್ತಾರೆ ಅಂತ ಹೇಳೋದು ಕೇಳಿದ್ದೇನೆ. ಈಗ ಇದಕ್ಕೆ ವಿಶೇಷ ಮರಗಳು, ಈಗ ಯಾವ ಮರಗಳ ಹಿಡ್ಕೊಂಡು ಬರ್ತದೆ ಸರ್? ಹಾಗೇನಿಲ್ಲ, ಜೇನುನೊಣಗಳು ಸಾಮಾನ್ಯ ಎಲ್ಲ ಮರಕ್ಕಿಂತಲೂ ಮರಕ್ಕೂ ಕೂಡ ಹೋಗ್ತದೆ. ಅದಕ್ಕೆ ಅಕ್ಟೋಬರ್ನಲ್ಲಿ ಹೂ ಬಿಡುವ ನೊರೆಕಾಯಿ ಮರ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಆ ಸಮಯದಲ್ಲಿ ಬೇರೆ ಯಾವುದು ಹೂ ಸಿಗೋದಿಲ್ಲ, ಜೇನುಗಳು ಅಭಿವೃದ್ಧಿ ಆಗುವ ಸಮಯ ಅದು. ಆ ನೊರೆಕಾಯಿ ಮತ್ತೆ ಮಾವು ಎಲ್ಲದರಿಂದಲೂ ಅದು ಏನು ಹೂವಿನಿಂದ ಪರಾಗ ಪುಷ್ಪರಸ ಎಲ್ಲವನ್ನು ತರ್ತದೆ. ಕೆಲವರಲ್ಲಿ ಪರಾಗ ಜಾಸ್ತಿ, ತೆಂಗಿನ ಇದರಲ್ಲೆಲ್ಲ ಪರಾಗ ಸಿಗ್ತದೆ, ಅದರಿಂದ ಪರಾಗವನ್ನು ಹೊತ್ಕೊಂಡು ಬರ್ತದೆ. ಹಾಗೆ ಈ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮರಗಳು ಹೂ ಬಿಡುವಂತಹದ್ದು, ಆ ಹೂವಿನ ಮಕರಂದವನ್ನು ಇದು ತಕೊಂಡು ಬರ್ತದೆ. ಅಂದ್ರೆ ಈಗ ಆ ಕೊಡಗು ಸೈಡ್ ನೋಡಿದ್ರೆ ಅಲ್ಲಿ ಕಾಪಿ ತೋಟದ ಹೂಗಳು ಬಿಡುವ ಸಂದರ್ಭದಲ್ಲಿ ಅಲ್ಲಿನ ಜೇನನ್ನ ತಗೊಳ್ಳಿ. ಹಾಗೆ ಇಲ್ಲಿ ನಮ್ಮ ಕರಾವಳಿ ಭಾಗಕ್ಕೆ ನಿಮ್ಗೆ ತಿಳಿದ ಮಟ್ಟಿಗೆ ಯಾವ ಮರದ ಒಂದು ಅನುಕೂಲವಾಗಿ ಆ ಜೇನು ಒಳ್ಳೇದಿರಬಹುದು ಅಂತ ಹೇಳಿ ಗೊತ್ತಾಗ್ತದೆ? ನಮ್ಮ ಕರಾವಳಿಗೆ ನಿಜವಾಗಿ ಕುಂಟಾಲದ ಜೇನು ಒಳ್ಳೇದು. ಈಗ ಕುಂಟಾಲ ಮರ ಕಾಣ್ಲಿಕ್ಕೆ ಸಿಗುದಿಲ್ಲ. ಕುಂಟಾಲ ಮರ ಅಂದ್ರೆ ಎಲ್ಲ ಅಕೇಶಿಯ ಬಂದು ಅದರ ಕೆಳಗಡೆ ಎಂತದ್ದು ಬೆಳೆಯುವುದಿಲ್ಲ. ಕುಂಟಾಲದ ಜೇನು ಅತ್ಯುತ್ತಮ ಅಂದ್ರೆ ಸುಮಾರು ಏಪ್ರಿಲ್ ಅಂದಾಜಿಗೆ ಅದು ಸಿಗ್ತದೆ. ಅದು ಆ ಜೇನನ್ನು ನಾವು ಸಂಗ್ರಹಿಸಿಟ್ರೆ ನಮಗೆ ತುಂಬಾ ಒಳ್ಳೆಯದು. ಈಗ ಈ ಒಂದು ಜೇನು ಕೃಷಿಗೆ ಸರ್ಕಾರದಿಂದ ನಿಮಗೆ ಏನಾದರೂ ಸವಲತ್ತುಗಳನ್ನು ತೆಗೆದುಕೊಂಡಿದ್ದೀರಾ? ಹೌದು, ಸರ್ಕಾರದಿಂದ ಸವಲತ್ತುಗಳಿವೆ. ತೋಟಗಾರಿಕಾ ಇಲಾಖೆಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ನಮಗೆ ಸುಮಾರು ಸಬ್ಸಿಡಿ ಅಂದ್ರೆ ಸುಮಾರು 70% ಎಷ್ಟಿದೆ ನನಗೆ ಸರಿ ಗೊತ್ತಿಲ್ಲ, ಸಾಮಾನ್ಯ ಇವರಿಗೆಲ್ಲ 70% ಇರಬಹುದು, ಮತ್ತೆ ಉಳಿದವರಿಗೆ 90% ಎಸ್ ಸಿ ಎಸ್ಟಿಗಳಿಗೆಲ್ಲ ಅದಕ್ಕೆ ಸಹಾಯಧನ ದೊರಕ್ತದೆ. ಅವರು ಅಂದ್ರೆ ನಾವು ಅರ್ಜಿ ಸಲ್ಲಿಸಿದ್ರೆ ನಮಗೆ ತರಬೇತಿ ಆಗಿರಬೇಕು, ನಮ್ಮ ಮನೆ ಪಕ್ಕಕ್ಕೆ ಜೇನು ಕುಟುಂಬ ಮತ್ತು ಪೆಟ್ಟಿಗೆಯನ್ನು ತಂದು ಕೊಡ್ತಾರೆ. ನಾವು ಅದಕ್ಕೆ ಏನಲ್ಪ ಹಣವನ್ನು ಅವರಿಗೆ ಕೊಟ್ರೆ ಅಷ್ಟು ನಮಗೆ ಸಿಗ್ತದೆ. ಹಾಗೆ ಮತ್ತೆ ಈ ಜೇನುನೊಣದ ವಿಶೇಷತೆ ಏನು ಅಂತ ಕೇಳಿದ್ರೆ ಇದರಲ್ಲಿ ಪರಾಗಸ್ಪರ್ಶದ ಸಾಧ್ಯತೆ ಅಧಿಕ ಈ ತೊಡುವೆ ಜೇನಿನಲ್ಲಿ. ಯಾಕೆಂತ ಕೇಳಿದ್ರೆ ಒಂದು ಜಾತಿಯ ಹೂವಿನ ಬದಿಗೆ ಅದು ಹೋದ್ರೆ ಅದೇ ಜಾತಿಯ ಹೂವಿಗೆ ಹೋಗಿ ಅದರಲ್ಲಿ ಆ ಪರಾಗ ಮತ್ತು ಪುಷ್ಪರಸ ಮುಗಿಯುವ ತನಕ ಅದೇ ಜಾತಿಯ ಹೂವಿನ ಬಳಿಗೆ ಹೋಗ್ತದೆ. ಹಾಗೆ ಪರಾಗಸ್ಪರ್ಶದ ಸಾಧ್ಯತೆ ಅಧಿಕ. ಉಳಿದ ಜೇನುನೊಣಗಳು ಅಂದ್ರೆ ಏನು ಪೆರಿಯ ಹೆಜ್ಜೇನು ಇತ್ಯಾದಿಗಳಿವೆ, ಅವುಗಳು ಎಲ್ಲಾ ಜಾತಿಯ ಹೂವಿನ ಬಳಿಗೂ ಹೋಗ್ತದೆ. ಉದಾಹರಣೆಗೆ ಸೌತೆಯ ಇದ್ರೆ ಆ ಸೌತೆಯಲ್ಲಿರುವ ಪರಾಗ ಎಲ್ಲ ಮುಗಿಯುವ ತನಕ ಸೌತೆಯ ಹೂಗಳಿಗೆ ಅದು ಹೋಗಿ ಬರ್ತದೆ. ಹಾಗೆ ಪರಾಗಸ್ಪರ್ಶದ ಸಾಧ್ಯತೆ ಕೂಡ ಈ ತೊಡುವೆ ಜೇನಿನಲ್ಲಿ ಅಧಿಕ. ತೋಟದಲ್ಲಿ ಸಾಮಾನ್ಯ ಒಂದು 10-10 ಜೇನು ಪೆಟ್ಟಿಗೆಗಳನ್ನು ಇಡುವುದು ತುಂಬಾ ಒಳ್ಳೆಯದು. ಅಡಿಕೆ ಆಗಲಿ ಯಾವುದೇ ಕೃಷಿಯಲ್ಲಾಗಲಿ ಎಲ್ಲ ಒಂದು ಗಿಡಗಳಿಗೆ ಸಹ ಮರಗಳಿಗೆ ಸಹ ಇದರಿಂದ ಪ್ರಯೋಜನ ಒಂದು ಕಡೆ, ಇನ್ನೊಂದು ಕಡೆ ಅವುಗಳಿಗೆ ಸಹ ಪ್ರಯೋಜನ, ಇನ್ನೊಂದು ನಮಗೆ ಈ ಪ್ರಕೃತಿಯಿಂದ ಒಂದು ಪ್ರಕೃತಿ ಇದ್ರೆ ನಾವು ಅಂತಲೇ ಹೇಳುವುದಕ್ಕೆ ಸಹ ಒಂದು ಉದಾಹರಣೆ ಇದು. ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನನ್ನ ಬಯಕೆ ಅದುವೇ, ಜೇನು ಕೃಷಿ ಮಾಡಲಿಕ್ಕೆ ಸಾಧ್ಯ ಇದ್ದವರು ಒಂದೊಂದು 10-10 ಪೆಟ್ಟಿಗೆ 1-2 ಎಕರೆಗೆ ಇಡುವುದು ಒಳ್ಳೆಯದು. ಇನ್ನು ಜೇನು ಕೃಷಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಚುಚ್ಚುತ್ತದೆ ಅಂತ ಕೆಲವರಿಗೆ ಅದು ಅಲರ್ಜಿ ಎಲ್ಲ ಆಗ್ತದೆ. ಅಂತಹವರು ಮಡಿಕೆ ಇತ್ಯಾದಿಗಳನ್ನಿಟ್ಟು ಅದಕ್ಕೆ ಸ್ವಲ್ಪ ಜೇನುಮೇಣವನ್ನು ಸವರಿ ತಂಪಾದ ಜಾಗದಲ್ಲಿಟ್ಟರೆ ಅದಕ್ಕೆ ಜೇನುನೊಣಗಳು ತಾವಾಗಿ ಬಂದು ಕೂತ್ಕೊಳ್ತವೆ. ಅದರಿಂದ ಜೇನು ತೆಗಿಲಿಕ್ಕೆ ಸಾಧ್ಯ ಆಗದಿದ್ರು ನಮಗೆ ಪರಾಗಸ್ಪರ್ಶ ಆದರೂ ಆಗ್ತದೆ. ಅಥವಾ ಈ ಸತ್ತ ಮರಗಳು ಕೆಲವು ಇರ್ತವೆ, ಈ ಚಲು ಮರ ಅಡಿಕೆ ಮರ, ಆ ಸತ್ತ ಮರಗಳನ್ನು ಕಡಿಯದೇ ಬಿಟ್ಟರೆ ಅದರಲ್ಲಿರುವ ಏನು ಪೊಟರೆಯೊಳಗಡೆ ಜೇನುನೊಣಗಳು ಬಂದು ಸೇರ್ಕೊಳ್ತವೆ, ಅಲ್ಲಿ ಪರಾಗಸ್ಪರ್ಶ ಮಾಡ್ತಾ ಅದರಷ್ಟಕ್ಕೆ ಬೆಳೆಯಬಹುದು ಅಂತ ನನ್ನ ಯೋಚನೆ. ವಿಶೇಷವಾಗಿ ಇವತ್ತು ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಜೇನು ಕೃಷಿ, ಜೇನು ನೊಣ, ಹಾಗೆ ಅದಕ್ಕೆ ಬೇಕಾದ ಆಹಾರ, ಹಾಗೆ ಅದರೊಟ್ಟಿಗೆ ಈ ಕೃಷಿಯಿಂದ ಮರಗಳ ಒಂದು ಬೆಳವಣಿಗೆ ಇರಲಿ, ತರಕಾರಿಗಳ ಹೂಗಳು, ತರಕಾರಿ ಬೆಳೆಯುವ ಸಂದರ್ಭದಲ್ಲಿ ಬಿಡುವ ಹೂಗಳ ಆ ಪರಾಗಸ್ಪರ್ಶದಿಂದ ಬೆಳವಣಿಗೆ ಆಗುವಂಥದ್ದು, ಇದೆಲ್ಲ ಒಂದು ವಿಶೇಷವಾದ ಮಾಹಿತಿ, ತುಂಬಾ ಮಾಹಿತಿ ಕೊಟ್ಟಿದ್ದೀರಾ ಸರ್. ನಮ್ಮ ಆಕಾಶವಾಣಿ ಕಾರ್ಯಕ್ರಮದ ಕಿಸಾನ್ ವಾಣಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ನಮಸ್ತೆ ಸರ್. ಕೇಳುಗರಿಗೂ ಕೂಡ ಧನ್ಯವಾದಗಳು. ಈಗ ಈ ವಿಶೇಷವಾಗಿ ನೀವು ಮಾಡಿದಂತಹ ಈ ಜೇನು ಕೃಷಿಯ ಮಾಹಿತಿಯನ್ನು ಕೆಲವು ರೈತರಿಗೆ ಕೇಳಬೇಕು ಅಂತ ಅನಿಸಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ಸರ್? ಹೇಳ್ಬೋದು. ನಂದು ದೂರವಾಣಿ ಸಂಖ್ಯೆ 9481756201. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಜೇನು ಕೃಷಿಯ ಬಗ್ಗೆ ಶಿರಂಕಲ್ಲು ಕೃಷ್ಣ ಭಟ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ,

4,200 ರೂಪಾಯಿಗಳು. IR8 ಕ್ವಿಂಟಾಲಿಗೆ 3,450 ರೂಪಾಯಿಯಿಂದ 4,250 ರೂಪಾಯಿಗಳು. ಆಮದು ಭತ್ತ ಆಮದು ಕ್ವಿಂಟಾಲಿಗೆ 2,250 ರೂಪಾಯಿಗಳಿಂದ 2,450 ರೂಪಾಯಿಗಳು. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು. ಬೆಲ್ಲ ಕೆಂಪು ಕ್ವಿಂಟಾಲಿಗೆ 4,400 ರೂಪಾಯಿಗಳಿಂದ 5,000 ರೂಪಾಯಿಗಳು. ಬೆಲ್ಲ ಕಪ್ಪು ಕ್ವಿಂಟಾಲಿಗೆ 4,600 ರೂಪಾಯಿಗಳಿಂದ 5,400 ರೂಪಾಯಿಗಳು. ಮೆಣಸು ಕ್ವಿಂಟಾಲಿಗೆ 18,000 ರೂಪಾಯಿಗಳಿಂದ 30,000 ರೂಪಾಯಿಗಳು. ಕಾಳುಮೆಣಸು ಕ್ವಿಂಟಾಲಿಗೆ 13,500 ರೂಪಾಯಿಗಳಿಂದ 64,000 ರೂಪಾಯಿಗಳು. ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,500 ರೂಪಾಯಿಗಳಿಂದ 14,500 ರೂಪಾಯಿಗಳು. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 7,000 ರೂಪಾಯಿಗಳು. ಕದಳಿ ಕ್ವಿಂಟಾಲಿಗೆ 6,500 ರೂಪಾಯಿಗಳಿಂದ 7,500 ರೂಪಾಯಿಗಳು. ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 7,000 ರೂಪಾಯಿಗಳು. ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಇದು ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಆಕಾಶವಾಣಿ ಮಂಗಳೂರು. ಈಗ ಭಕ್ತಿಗೀತೆಯನ್ನು ಕೇಳೋಣ.